ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಜಗದೊಡಲ ಚೆಲುವಿಕೆಯ ಚೇತನವಿ ಬೆಳಗುತ್ತಿರು ಕವಿ ಸವಿದ ಸುಸ್ಮತಿಯ ಸೌರಭವಿ ಬೆಳಗುತ್ತಿರು ಜಗದೊಡಲ ಚೆಲುವಿಕೆಯ ಚೇತನವಿ ಬೆಳಗುತ್ತಿರು ಕವಿ ಸವಿದ ಸುಸ್ಮತಿಯ ಸೌರಭವಿ ಬೆಳಗುತ್ತಿರು ರಾಷ್ಟ್ರಕರ ನಡೆಸುತ್ತಿಹ ಬೊಂಬೆಳಗೆ ಬೆಳಗುತ್ತಿರು ರಾಷ್ಟ್ರಕನ ನಡೆಸುತ್ತಿಹ ಬೊಂಬೆಳಗೆ ಬೆಳಗುತ್ತಿರು ಅಭಿಜಾತ ಸ್ವಾತಂತ್ರ್ಯದ ಹಣತೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಶ್ರಾವಣದ ಶುಭ ದಿನದಿಯ ಮೆದೆರದ ಬೆಳಕೆ ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟ್ಟಳಿದು ಇತಿಹಾಸದ ಒಡಲು ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು ಬಂದವರ ಮೇಲೆ ಎರಗಿತ್ತು ನಳಿಗೆ ಬಾರಿ ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಹುಡಿಗೆ ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಹುಡಿಗೆ ಮಡಿದವರ ಕೆಚ್ಚು ಕಲಿತನದ ಅಚ್ಚು ಬಂಗಾರ ಶಿಖರ ಹುಡಿಗೆ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಕಡಲು ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು ಕಂದಗಳ ಮಿಡಿವ ನಾಡಿ ದೇಶ ಸುಪ್ತವಾಗಿರಲಿ ಪುಟ್ಟ ಹೃದಯದಲ್ಲಿ ಪ್ರೀತಿ ಭಾವಕೋಶ ಸುಪ್ತವಾಗಿರಲಿ ಪುಟ್ಟ ಹೃದಯದಲ್ಲಿ ಪ್ರೀತಿ ಭಾವಕೋಶ ಮೆಚ್ಚುವಂತಿರಲಿ ದಿವ್ಯ ಚೇತನ ಭವ್ಯ ಹೃದಯ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಬಡಲು ಸಾವಿರ ನದಿಗಳ ಸಾರವಿದು. ಇದುವರೆಗೆ ವೃಂದಗಾನದಲ್ಲಿ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಸಮಯ ಆಗಿದೆ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಗತಿ ಪಥ ನವಯುಗದ ಮೂಲಭೂತ ಅಭಿವೃದ್ಧಿ ನೀತಿಗಳು ಈ ಕುರಿತು ಮಾತನಾಡುತ್ತಾರೆ ಶರತ್ ಚಂದ್ರ ರಾನಡೆ. ಆನಂತರ ಗಂಗರಂಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ, ತದನಂತರ ಜನಪದ ಗೀತೆಯನ್ನ ಆಲಿಸುವಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇನ್ನು ಮುಂದೆ ಕೇಳಲಿದ್ದೀರಿ ಪ್ರಗತಿ ಪಥ ನವಯುಗದ ಮೂಲಭೂತ ಅಭಿವೃದ್ಧಿ ನೀತಿಗಳು. ಈ ಕುರಿತು ಮಾತನಾಡುತ್ತಾರೆ ಶರತ್ ಚಂದ್ರ ರಾನಡೆ. ಶ್ರೀಯಾ ಮೋದಿಯವರ 3ನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ ಹೊಸ ಯುಗದ ಮೂಲಸೌಕರ್ಯ ಅಥವಾ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್. ಚರಿತ್ರಾರ್ಹವಾದಂತಹ 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ 100 ದಿನಗಳು ಭಾರತೀಯ ಜನಜೀವನದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತಾ 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು 100 ದಿನಗಳಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದೆ. ಅವುಗಳಲ್ಲಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೊಸ ಯುಗದ ಮೂಲಸೌಕರ್ಯವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದೆ. ಈ ಹೊಸ ಯುಗದ ಮೂಲಸೌಕರ್ಯವು 15 ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಮೂಲಸೌಕರ್ಯದ ಪ್ರಧಾನ ಕ್ಷೇತ್ರಗಳಾದ ರಸ್ತೆ, ರೈಲು, ಬಂದರು ಮತ್ತು ವಾಯುಮಾರ್ಗಗಳ ಅಭಿವೃದ್ಧಿಗಾಗಿ 3 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಾಗಾಣಿಕೆ ದಕ್ಷತೆಯನ್ನು ಹೆಚ್ಚಿಸುವುದು, ಸಾರಿಗೆ ದಟ್ಟಣೆಯನ್ನು ತಡೆಗಟ್ಟುವುದು ಮತ್ತು ರಾಷ್ಟ್ರೀಯ ರಸ್ತೆ ಸಂಪರ್ಕ ಜಾಲವನ್ನು ಹೆಚ್ಚಿಸುವುದು, ಈ 3 ಘನ ಉದ್ದೇಶಗಳ ಈಡೇರಿಕೆಗಾಗಿ 8 ರಾಷ್ಟ್ರೀಯ ಅತಿವೇಗದ 936 ಕಿಲೋಮೀಟರ್ ದೂರದ ರಸ್ತೆ ಕಾರಿಡಾರ್ ಅಥವಾ ಆವಾರಗಳನ್ನು ನಿರ್ಮಿಸಲು 50,655 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿರುತ್ತದೆ ಎಂದು. ಈ 8 ರಸ್ತೆ ಕಾರಿಡಾರ್ಗಳೆಂದರೆ ಮೊಟ್ಟಮೊದಲನೆಯದಾಗಿ ಎ ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆ ಕಾರಿಡಾರ್ ನಿರ್ಮಾಣ, ಇದರಿಂದ ಶೇಕಡ 50% ಸಮಯದ ಉಳಿತಾಯವಾಗುತ್ತದೆ. ಬಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಖರಗ್ಪುರ ಮೊರೆಗ್ರಾಮ್ ರಸ್ತೆ ಕಾರಿಡಾರ್ ನಿರ್ಮಾಣ. ಸಿ ಕಾನ್ಪುರದ ಸುತ್ತಮುತ್ತ ರಸ್ತೆ ಜಾಲವನ್ನು ನಿರ್ಮಿಸಿ ವರ್ತಲ ರಸ್ತೆಯ ಮೇಲಿನ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡುವುದು. ಡಿ ರಾಯ್ಪುರ ರಾಂಚಿ ರಸ್ತೆ ಕಾರಿಡಾರ್ ಮೂಲಕ ಜಾರ್ಖಂಡ್ ಮತ್ತು ಛತ್ತೀಸ್ಗಢಗಳ ಅಭಿವೃದ್ಧಿಯ ಅವಕಾಶವನ್ನು ಹೆಚ್ಚಿಸುವುದು. ಇ ಗುಜರಾತ್ನ ಧರಾಡ್ ಮತ್ತು ಅಹಮದಾಬಾದಿನ ರಸ್ತೆ ಕಾರಿಡಾರ್ ಮೂಲಕ ತಡೆರಹಿತ ಬಂದರು ಸಂಪರ್ಕವನ್ನು ಏರ್ಪಡಿಸಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಫ್ ಪೂರ್ವೋತ್ತರ ರಾಜ್ಯಗಳ ತಡೆರಹಿತ ಸಂಪರ್ಕಕ್ಕಾಗಿ ಗುವಾಹಟಿ ವರ್ತಲ ರಸ್ತೆಯ ನಿರ್ಮಾಣ. ಜಿ ಅಯೋಧ್ಯೆಯ ಪ್ರವಾಸವನ್ನು ವೇಗ ಹಾಗೂ ಸುಗಮಗೊಳಿಸಲು 4 ಕಿರುದಾರಿಗಳ ಅಯೋಧ್ಯೆಯ ವರ್ತಲ ರಸ್ತೆಯ ನಿರ್ಮಾಣ. ಮತ್ತು 8ನೇದಾಗಿ 8 ಎತ್ತರಿಸಿದ ಮೇಲು ಸೇತುವೆ ರಸ್ತೆ ಕಾರಿಡಾರ್ನ ನಿರ್ಮಿಸಿ ಪುಣೆ ಮತ್ತು ನಾಸಿಕ್ ನಡುವಣ ರಾತ್ರಿಯ ಸಾರಿಗೆ ಸಂಕಷ್ಟವನ್ನು ನಿವಾರಿಸುವುದು. ಇದಲ್ಲದೆ ಸುಧಾರಿತ ರಸ್ತೆ ಮೂಲಸೌಕರ್ಯದ ಮೂಲಕ ದೇಶದ 25,000 ಹಳ್ಳಿಗಳನ್ನು ವಿಶಾಲವಾದ ರಾಷ್ಟ್ರೀಯ ಅಭಿವೃದ್ಧಿಯ ಜಾಲದೊಂದಿಗೆ ಸಂಯೋಜಿಸಿ ಬಹುದೂರದ ಸ್ಥಳಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಇನ್ನು 2ನೆಯದಾಗಿ ಪೂರ್ಣಗೊಂಡ ನಂತರ ವಿಶ್ವದ ಅತಿದೊಡ್ಡದಾದ 10 ಬಂದರುಗಳಲ್ಲಿ ಒಂದಾಗಲಿರುವ ಬೃಹತ್ತಾದ ಸರ್ವಋತು ವದಾವನ್ ಬಂದರನ್ನು 76,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಿರ್ಮಿಸಲು 30/8/2024 ಪ್ರಧಾನಿ ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿರುತ್ತಾರೆ. ಇದರಿಂದಾಗಿ ಪಶ್ಚಿಮ ಕರಾವಳಿ ತೀರದಲ್ಲಿ ವ್ಯಾಪಾರ ಮತ್ತು ಬಹುವಿಧದ ಆರ್ಥಿಕಾಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. 3ನೆಯದಾಗಿ ಲಡಾಖ್ ಗಡಿ ಪ್ರದೇಶಗಳಲ್ಲಿ ಸರ್ವಋತು ಸಂಪರ್ಕವನ್ನು ಸಾಧಿಸಿ ಸೈನ್ಯ ಮತ್ತು ಬೃಹತ್ ಯುದ್ಧೋಪಕರಣಗಳನ್ನು ಮುಂಚೂಣಿ ಪ್ರದೇಶಕ್ಕೆ ಸಾಗಿಸಲು ವಿಶ್ವದ ಅತಿ ಎತ್ತರದ ಲಡಾಖ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಣ ಶಿಂಗ್ ಶಕುನ್ಲಾ ಸುರಂಗ ಮಾರ್ಗವನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ನಾಲ್ಕನೆಯದಾಗಿ ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್, ಬಿಹಾರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ 14 ಜಿಲ್ಲೆಗಳಲ್ಲಿ 64 ಹೊಸ ನಿಲ್ದಾಣಗಳೊಂದಿಗೆ 900 ಕಿಲೋಮೀಟರ್ ಉದ್ದದ 246 ಬಿಲಿಯನ್ ರೂಪಾಯಿ ವೆಚ್ಚದ 8 ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಸುಗಮ ಪೂರೈಕೆ ಸರಪಳಿ ಮತ್ತು ಆರ್ಥಿಕಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಗಳು 2026 ಮತ್ತು 2030 ಅವಧಿಯೊಳಗೆ ಪೂರ್ಣಗೊಳ್ಳುತ್ತವೆ. ಈ ಹೊಸ 8 ರೈಲು ಮಾರ್ಗಗಳು ಯಾವುವೆಂದರೆ: ಎ, ಒರಿಸ್ಸಾ ರಾಜ್ಯದ ರಾಯಗಢ ಜಿಲ್ಲೆಯ 73.62 ಕಿಲೋಮೀಟರ್ ಉದ್ದದ ಗುಣುಪುರ ತೇರುಬಾಲಿ ರೈಲು ಮಾರ್ಗ; ಬಿ, ಒರಿಸ್ಸಾ ರಾಜ್ಯದ ಕಾಳಹಂದಿ ಮತ್ತು ನಬ್ರಾಂಗಪುರ ಜಿಲ್ಲೆಗಳಲ್ಲಿ 116.21 ಕಿಲೋಮೀಟರ್ ಉದ್ದದ ಜುನಾಗಢ ನಬ್ರಾಂಗಪುರ ರೈಲು ಮಾರ್ಗ; ಸಿ, ಒರಿಸ್ಸಾ ರಾಜ್ಯದ ಕಿಯೋನ್ಜಾರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 82.1 ಕಿಲೋಮೀಟರ್ ಉದ್ದದ ಬಡಾಮ್ ಪಹಾರ್ ಕಡುಮ್ ಜಾರ್ಗರ್ ರೈಲು ಮಾರ್ಗ; ಡಿ, ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯಲ್ಲಿ 85.60 ಕಿಲೋಮೀಟರ್ ಉದ್ದದ ಬಾಂಗ್ರಿ ಪೋಸಿ ಗೋರು ಮೈಸಾನಿ ರೈಲು ಮಾರ್ಗ; ಇ, ಒರಿಸ್ಸಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಲ್ಕಾನ್ಗಿರಿ, ಪೂರ್ವ ಗೋದಾವರಿ ಮತ್ತು ಭದ್ರಾದ್ರಿ ಕೋತಗುಡಂ ಜಿಲ್ಲೆಗಳಲ್ಲಿ 173.61 ಕಿಲೋಮೀಟರ್ ಉದ್ದದ ಭದ್ರಾಚಲಂ ಮಾರ್ಗವಾಗಿ ಮಲ್ಕಾನ್ಗಿರಿ ಪಾಂಡುರಂಗಪುರಂ ರೈಲು ಮಾರ್ಗ; ಎಫ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ಪೂರ್ವ ಸಿಂಗಭಂ, ಜಾರ್ಗ್ರಾಮ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 60 ಕಿಲೋಮೀಟರ್ ಉದ್ದದ ಬುರುಮಾರ ಚಾಕುಲಿಯಾ ರೈಲು ಮಾರ್ಗ; ಜಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ 174 ಕಿಲೋಮೀಟರ್ ಉದ್ದದ ಜಲ್ನಾ ಜಲ್ಗಾಮ್ ರೈಲು ಮಾರ್ಗ; ಮತ್ತು ಹೆಚ್, ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯಲ್ಲಿ 26.23 ಕಿಲೋಮೀಟರ್ ಉದ್ದದ ವಿಕ್ರಮಶಿಲಾ ಕಟಾರಿಯಾ ರೈಲು ಮಾರ್ಗ. ಕೃಷಿ ಉತ್ಪನ್ನಗಳು ಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಉಕ್ಕು, ಸಿಮೆಂಟ್, ಬಾಕ್ಸೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮುಂತಾದವು ಈ ಹೊಸ ರೈಲು ಮಾರ್ಗಗಳ ಮೂಲಕ ಸಾಗಾಣಿಕೆಯಾಗುವ ಸರಕುಗಳಾಗಿವೆ. ಈ ಯೋಜನೆಯಿಂದ 130 ಜಿಲ್ಲೆಗಳ 19 ಲಕ್ಷ ಜನರು ರಾಷ್ಟ್ರದ ಅಭಿವೃದ್ಧಿ ಜಾಲದೊಂದಿಗೆ ಸಮನ್ವಯಗೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ 4.42 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿ ಈ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಹೆಚ್ಚುತ್ತವೆ. ಈ ಹೊಸ ರೈಲು ಮಾರ್ಗಗಳಿಂದ 143 ಮಿಲಿಯನ್ ಟನ್ ಸರಕುಗಳು ಹೆಚ್ಚುವರಿಯಾಗಿ ಸಾಗಾಣಿಕೆಯಾಗುತ್ತವೆ. ಈ ಯೋಜನೆಗೆ ಪರಿಸರ ಸ್ನೇಹಿ ಹಾಗೂ ಶಕ್ತಿ ದಕ್ಷ ಸಾರಿಗೆ ಮಾದರಿಯಾಗಿದೆ. ಇದರಿಂದ ಸಾಗಾಣಿಕೆ ವೆಚ್ಚವು ತಗ್ಗಿ 3.5 ಕೋಟಿ ಸಸಿಗಳನ್ನು ನೆಡುವುದಕ್ಕೆ ಸಮಾನವಾಗಿರತಕ್ಕಂತಹ 870,000 ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ತಪ್ಪುತ್ತದಲ್ಲದೆ 320 ಮಿಲಿಯನ್ ಲೀಟರ್ ಇಂಧನದ ಆಮದಿನ ಉಳಿತಾಯವಾಗುತ್ತದೆ. ಈ ಯೋಜನೆಯಿಂದ ಯುನೆಸ್ಕೋ ಮಾನ್ಯ ಮಾಡಿರತಕ್ಕಂತಹ ವಿಶ್ವ ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳ ಸುಲಭ ಸಂಪರ್ಕವೂ ಸಾಧ್ಯವಾಗುತ್ತದೆ. ಐದನೆಯದಾಗಿ, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಾರಣಾಸಿ, ಬಾಗ್ಡೋಗ್ರಾ ಮತ್ತು ಬಿಹತಾಗಳಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಅವುಗಳಲ್ಲಿ ಎ, ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2,869.65 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಿ ಈಗಿರುವ ವಾರ್ಷಿಕ 3.9 ಮಿಲಿಯನ್ ಪ್ರಯಾಣಿಕ ನಿರ್ವಹಣಾ ಸಾಮರ್ಥ್ಯವನ್ನು 9.9 ಮಿಲಿಯನ್ಗೆ ಹೆಚ್ಚಿಸಲಾಗುತ್ತದೆ. ಬಿ, ಪಶ್ಚಿಮ ಬಂಗಾಳದ ಬಾಗ್ಡೋಗ್ರಾ ವಿಮಾನ ನಿಲ್ದಾಣವನ್ನು 1,549 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಷಿಕವಾಗಿ 10 ಮಿಲಿಯನ್ ಪ್ರಯಾಣಿಕರು ನಿರ್ವಹಿಸುವಂತೆ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಮತ್ತು ಸಿ, ಬಿಹಾರದ ಪಾಟ್ನಾ ಜಿಲ್ಲೆಯ ಬಿಹತಾ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕವಾಗಿ 5 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವಂತೆ 1,413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಆರನೆಯದಾಗಿ, ದ್ವೀಪಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಲಕ್ಷದ್ವೀಪಗಳ ಅಗಟ್ಟಿ ಮತ್ತು ಮಿನಿಕಾಯ್ ವಿಮಾನ ನಿಲ್ದಾಣಗಳನ್ನು ನಾಗರಿಕ ವಿಮಾನಯಾನ ಸೌಲಭ್ಯಗಳೊಂದಿಗೆ ಸೈನ್ಯದ ವಾಯುನೆಲೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಿಮಾನ ನಿಲ್ದಾಣಗಳು ಫೈಟರ್ ಜೆಟ್, ಡ್ರೋನ್ಗಳು ಮತ್ತು ಸೈನ್ಯದ ಸಾಗಾಣಿಕಾ ವಿಮಾನಗಳನ್ನು ನಿರ್ವಹಿಸುತ್ತವೆ. ಭಾರತೀಯ ವಾಯುಸೇನೆ ನಿರ್ವಹಿಸತಕ್ಕಂತಹ ಈ ವಿಮಾನ ನಿಲ್ದಾಣಗಳನ್ನು ಭಾರತೀಯ ಕರಾವಳಿ ಪಡೆ ಮತ್ತು ಸೈನ್ಯದ ಮೂರೂ ವಿಭಾಗಗಳು ಬಳಸಿಕೊಳ್ಳಬಹುದಾಗಿದೆ. ಏಳನೆಯದಾಗಿ, ಸಾರ್ವಜನಿಕ ಸಾರಿಗೆಯನ್ನು ಬಲಪಡಿಸಿ ಪ್ರಯಾಣದ ಅವಧಿಯನ್ನು ಕಡಿಮೆಗೊಳಿಸಲು 30,700 ಕೋಟಿ ರೂಪಾಯಿ ವೆಚ್ಚದ ಮೂರು ಪ್ರಮುಖ ಮೆಟ್ರೋ ರೈಲು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅವುಗಳೆಂದರೆ: ಎ, 31 ನಿಲ್ದಾಣಗಳು ಉಳ್ಳಂತಹ 44.65 ಕಿಲೋಮೀಟರ್ ಉದ್ದದ 2029ರಲ್ಲಿ ಪೂರ್ಣಗೊಳ್ತಕ್ಕಂತಹ 15,611 ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರು ಮೂರನೇ ಹಂತದ ಮೆಟ್ರೋ ರೈಲು ಯೋಜನೆ; ಬಿ, 22 ನಿಲ್ದಾಣಗಳುಳ್ಳಂತಹ 12,200 ಕೋಟಿ ರೂಪಾಯಿ ವೆಚ್ಚದ ಸಂಯೋಜಿತ ಥಾಣೆ ವರ್ತಲ ಮೆಟ್ರೋ ರೈಲು ಯೋಜನೆ; ಮತ್ತು ಸಿ, 2954.53 ಕೋಟಿ ರೂಪಾಯಿ ವೆಚ್ಚದ 2029ರಲ್ಲಿ ಪೂರ್ಣಗೊಳ್ಳಲಿರತಕ್ಕಂತಹ ಸ್ವರ್ಗೇಟ್ನಿಂದ ಕಟ್ರಾಜ್ವರೆಗಿನ ಪೂನಾ ಮೆಟ್ರೋ ಮೊದಲ ಹಂತದ ವಿಸ್ತರಣಾ ಕಾಮಗಾರಿ. ಇದರಿಂದ ಪೂನಾದ ಮಾರುಕಟ್ಟೆ ಪ್ರಾಂಗಣ, ವಾಣಿಜ್ಯ ಮತ್ತು ಜನವಸತಿ ಪ್ರದೇಶಗಳು, ಒಂದು ವಿಶ್ವವಿದ್ಯಾಲಯದ ಆವರಣ ಮತ್ತು ಪ್ರಾಣಿ ಸಂಗ್ರಹಾಲಯಕ್ಕೆ ಭೂಗತ ಸಂಪರ್ಕ ಏರ್ಪಡಿಸುವುದು ಸಾಧ್ಯವಾಗುತ್ತದೆ. ಎಂಟನೆಯದಾಗಿ, ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡಲು ಏಂಜಲ್ ತೆರಿಗೆಯನ್ನು 1 ಏಪ್ರಿಲ್ 2025 ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿರುತ್ತದೆ. ಇದರಿಂದ ಎಲ್ಲ ವರ್ಗದ ಹೂಡಿಕೆದಾರರಿಗೆ ಅನುಕೂಲವಾಗುತ್ತದೆ. ಇದು ಅಧಿಕಾರಶಾಹಿ ಅಡೆತಡೆಗಳನ್ನು ನಿವಾರಿಸಿ ಹೂಡಿಕೆದಾರರಿಗೆ ಧನಸಹಾಯ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಿರುವಂತಹ ಒಂದು ಕ್ರಾಂತಿಕಾರಕ ಸುಧಾರಣಾ ಕ್ರಮವಾಗಿದೆ. ಒಂಬತ್ತನೆಯದಾಗಿ, ವಿದೇಶಿ ಬಂಡವಾಳವನ್ನು ಆಕರ್ಷಿಸಲು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಪ್ರೋತ್ಸಾಹಿಸಲು ಕಾರ್ಪೊರೇಟ್ ತೆರಿಗೆಯನ್ನು 40%-35% ಇಳಿಸಲಾಗಿದೆ. ಇದರಿಂದ ದೇಶ ವಿದೇಶಗಳಲ್ಲಿ ನಮ್ಮ ಆಹಾರ ಸಂಸ್ಕರಣಾ ಉದ್ಯಮವು ಹೆಚ್ಚು ಬೆಳೆಯಲು ಅನುಕೂಲವಾಗುತ್ತದೆ. ಹತ್ತನೆಯದಾಗಿ, ಮುಂದಿನ 10 ವರ್ಷಗಳಲ್ಲಿ ಬಾಹ್ಯಾಕಾಶ ಆರ್ಥಿಕತೆಯನ್ನು 5 ಪಟ್ಟು ಹೆಚ್ಚಿಸಿ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಕಲ್ಪಿಸಲು 1,000 ಕೋಟಿ ರೂಪಾಯಿಗಳ ಸಾಹಸೋದ್ಯಮ ಬಂಡವಾಳ ನಿಧಿಯನ್ನು ಸ್ಥಾಪಿಸಲಾಗಿರುತ್ತದೆ. ಇದರಿಂದ ವಿಶ್ವ ಬಾಹ್ಯಾಕಾಶ ವಾಣಿಜ್ಯದಲ್ಲಿ ಭಾರತದ ಪಾಲು ಹೆಚ್ಚಾಗಬೇಕೆಂಬ ಸರ್ಕಾರದ ದೃಷ್ಟಿಕೋನವು ಸಾಧಿತವಾಗಲು ಸಾಧ್ಯವಾಗುತ್ತದೆ. ಹನ್ನೊಂದನೆಯದಾಗಿ, ವೇಗದ ಯಶಸ್ವಿ ನವೋದ್ಯಮಗಳ ಶೋಧನೆ, ಸಹಾಯ ಮತ್ತು ಬೆಳವಣಿಗೆಗಾಗಿ 2 ಮತ್ತು 3ನೇ ವರ್ಗದ ಸಣ್ಣ ನಗರಗಳಲ್ಲಿ ಜೆನ್ ನೆಕ್ಸ್ಟ್ ಸಪೋರ್ಟ್ ಫಾರ್ ಇನ್ನೋವೇಷನ್ ಸ್ಟಾರ್ಟ್ಅಪ್ಸ್ ಇನಿಷಿಯೇಟಿವ್ ಅಥವಾ ಜೆನೆಸಿನ್ ಉಪಕ್ರಮಗಳನ್ನು ಕೈಗೊಳ್ಳಲು 5 ವರ್ಷಗಳ ಅವಧಿಗೆ 490 ಕೋಟಿ ರೂಪಾಯಿಗಳನ್ನು ಆಯವ್ಯಯದಲ್ಲಿ ಒದಗಿಸಲಾಗಿದೆ. ಹನ್ನೆರಡನೆಯದಾಗಿ, ಆರ್ಥಿಕಾಭಿವೃದ್ಧಿ, ಪರಿಸರಾಭಿವೃದ್ಧಿ ಮತ್ತು ಉದ್ಯೋಗ ಅಭಿವೃದ್ಧಿಗಾಗಿ ಉನ್ನತ ಕಾರ್ಯಶೀಲ ಜೈವಿಕ ತಂತ್ರಜ್ಞಾನವನ್ನು ಪ್ರೋತ್ಸಾಹಿಸಲು ಬಯೋ E3 ನೀತಿಯನ್ನು ಜಾರಿಗೊಳಿಸಲಾಗಿದೆ. ಇಲ್ಲಿ E3 ಎಂದರೆ ಎಕಾನಮಿ, ಎನ್ವಿರಾನ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟ್ ಎಂದರ್ಥ. 13ನೆಯದಾಗಿ, MSMEಗಳು ಅಥವಾ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರು ಮತ್ತು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸಂಪರ್ಕವನ್ನು ಹೊಂದಲು ಸಾರ್ವಜನಿಕ ಮತ್ತು ಖಾಸಗಿ ಬಂಡವಾಳದ ಸಹಯೋಗದ ಅಂತರ್ಜಾಲ ವಾಣಿಜ್ಯ ರಫ್ತು ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ. ಇದರಿಂದ ವಾಣಿಜ್ಯ ಮತ್ತು ರಫ್ತು ಸೇವೆಗಳನ್ನು ಒಂದೇ ಸೂರಿನಡಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. 14ನೆಯದಾಗಿ, ಅರ್ಹ ಸಣ್ಣ ಉದ್ದಿಮೆಗಳು ಮೇಲಾಧಾರ ಸಹಿತ ಅಥವಾ 3ನೇ ವ್ಯಕ್ತಿಯ ಖಾತ್ರಿ ಇಲ್ಲದೆ 500 ಲಕ್ಷ ರೂಗಳವರೆಗೆ ಯಂತ್ರ ಮತ್ತು ಉಪಕರಣಗಳ ಖರೀದಿಗಾಗಿ ಸಾಲ ಪಡೆಯಲು ಸಾಲ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಇದರಿಂದ ನವೋದ್ಯಮಗಳು ದೇಶದಲ್ಲಿ ಚಿಗುರಲು ಸಹಾಯವಾಗುತ್ತದೆ. ಇದರಿಂದ ನಮ್ಮ ರಫ್ತು ಅಭಿವೃದ್ಧಿ ಹೆಚ್ಚಿ ದೇಶವು ಆರ್ಥಿಕವಾಗಿ 3ನೇ ಆರ್ಥಿಕ ಪ್ರಾಪಂಚಿಕ ರಾಷ್ಟ್ರವಾಗಲು ಸಾಧ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಮತ್ತು 15ನೆಯದಾಗಿ, ಎಲ್ಲರಿಗೂ ಸೂರು ಎಂಬತಕ್ಕಂತಹ ಕೇಂದ್ರ ಸರ್ಕಾರದ ದೃಢ ಸಂಕಲ್ಪ ಮತ್ತು ಆಶಯದಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿ 4.27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆಗಳ ನಿರ್ಮಾಣವನ್ನು ಆರಂಭಿಸಲಾಗಿದೆ. ಒಟ್ಟಿನಲ್ಲಿ ಈ ರೀತಿಯಾದ ಹೊಸ ಯುಗದ ಮೂಲಸೌಕರ್ಯಗಳ ಅಭಿವೃದ್ಧಿಯ ನೀತಿ ಮತ್ತು ಕಾರ್ಯಕ್ರಮಗಳಿಂದ ದೇಶದ ಅಭಿವೃದ್ಧಿಯ ಗತಿಯು ತೀವ್ರಗೊಂಡು ಬಡ ಮತ್ತು ಮಧ್ಯಮ ವರ್ಗದರ ಸಬಲೀಕರಣವಾಗುತ್ತದೆ. ಯುವಕರ ಕೌಶಲ್ಯ ಅಭಿವೃದ್ಧಿಯಾಗಿ ಅವರು ಹೆಚ್ಚಿನ ಆದಾಯ ಗಳಿಸಲು ಶಕ್ತರಾಗುತ್ತಾರೆ. ಎಲ್ಲ ಕ್ರಮಗಳಿಂದ 2047ರ ವಿಕಸಿತ ಭಾರತದ ನಿರ್ಮಾಣದ ಕನಸು ನನಸಾಗಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು. ಇದುವರೆಗೆ ಪ್ರಗತಿ ಪಥ ನವಯುಗದ ಮೂಲಭೂತ ಅಭಿವೃದ್ಧಿ ನೀತಿಗಳು ಈ ಕುರಿತು ಮಾತನಾಡಿದವರು ಶರತ್ಚಂದ್ರ ರಾನಡೆ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಂಗರಂಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸೇವಾ ಗಂಗಾರಂಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನ ಆಲಿಸೋಣ ವೃಂದಗಾನದಲ್ಲಿ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಕಲ್ಲು ಕಲ್ಲ ಮುತ ಗೆಜ್ಜೆ ಕಲ್ಲು ಸಾಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲಿದ ರೋಕುಳಿಯ ಕಲ್ಲು ಕಲ್ಲ ಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ರಂಗನ್ ಮೇಲೆ ಹಿಂಗಂದ ರೋಕುಳಿಯ ಅಂದ ಉಳ್ಳ ರಂಗನ್ ಮೇಲೆ ಹಿಂಗಂದ ರೋಕುಳಿಯ ಕಲ್ಲು ಕಲ್ಲ ಮುತ ಗೆಜ್ಜೆ ಕಲ್ಲು ಸಾಧಮುತ ಗೆಜ್ಜೆ ಕಲ್ಲು ಸಾಧಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ರಂಗನ್ ಮೇಲೆ ತುಪ್ಪದೋ ಕುಳಿಯೋ ಒಪ್ಪ ಉಳ್ಳ ರಂಗನ್ ಮೇಲೆ ತುಪ್ಪದೋ ಕುಳಿಯೋ ಕಲ್ಲು ಕಲ್ಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಅಂದವಾದ ರಂಗನ್ ಮೇಲೆ ರಂಗಿನೋ ಕುಳಿಯೋ ಕಲ್ಲು ಕಲ್ಲ ಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿ ಮೇಲೆ ಚಲ್ಲಿದ ರೋಕುಳಿಯ ಕಲ್ಲು ಕಲ್ಲ ಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಕಲ್ಲು ಕಲ್ಲ ಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲ ರೋಕುಳಿಯ ವಿಕೆ ಸುಮಿತ್ರ ಹಾಗೂ ಸಂಗಡಿಗರಿಂದ ಜನಪದ ಗೀತೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.